ಯಿಂದ ಕೈಗೊಳ್ಳಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆಗ್ರಹಿಸಿದ್ದಾರೆ. ರಸ್ತೆ ಅಗಲೀಕರಣ ಕಾಮಗಾರಿಯಿಂದ ಮುಂಬರುವ ದಿನಗಳಲ್ಲಿ ಪೈಪ್ಲೈನ್ ಹಾನಿಗೊಳಗಾಗುವ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕ್ಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಪರ ಜಿಲ್ಲಾಧಿಕಾರಿ ಸಯ್ಯಿದಾ ಆಯಿಷಾ ಜಕ್ಕಣಾಚಾರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ವಾಸ್ತುಶಿಲ್ಪದ ಹರಿಕಾರ ಎಂದೇ ಪ್ರಸಿದ್ದಿ ಪಡೆದಿರುವ ವಿಶ್ವಕರ್ಮ ಜಕ್ಕಣಾಚಾರಿ ಅವರ ಬೇಲೂರು ಚನ್ನಕೇಶವ, ಹಳೇಬೀಡು ಸೋಮನಾಥೇಶ್ವರ ದೇವಾಲಯಗಳ ವಾಸ್ತುಶಿಲ್ಪ ಕಲೆಯು ವಿಶ್ವ ಪಾರಂಪರಿಕ ತಾಣಗಳ ಮಾನ್ಯತೆ ಪಡೆದಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳು ಜಾತ್ಯಾತೀತವಾಗಿ ಮಾನವೀಯ ನೆಲೆಯಲ್ಲಿ ಸಾರ್ವಜನಿಕರಿಗೆ ಸ್ಪಂದಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ರಾಜ್ಯದ ನಿವಾಸಿಗಳಿಗೆ ಮಾತ್ರ ವಸತಿ ಹಂಚಿಕೆ, ಸಚಿವ ಜಮೀರ್ ಅಹ್ಮದ್ ಸ್ಪಷ್ಟನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಈ ವರ್ಷವೇ ಚುನಾವಣೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ನೌಕರರಿಗೆ ಸಾರಿಗೆ ಮಿತ್ರ ಮೊಬೈಲ್ ಆಪ್ ಬಿಡುಗಡೆ. ಹಾಗೂ ಕೋಗಿಲು ಬಡಾವಣೆಯಲ್ಲಿ ಮನೆಗಳ ನೆಲಸಮ ಪ್ರಕರಣ, ಬಿಜೆಪಿಯಿಂದ ಸತ್ಯಶೋಧನಾ ತಂಡ ರಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಮಹಿಳಾವಾಣಿ, ಪಾಕ್ಷಿಕ ಕೌಟುಂಬಿಕ ಚರ್ಚೆ, ಕೃಷಿ ಹಾಗೂ ಸಹಕಾರ ಸಂಘಟನೆಯ ಅನುಭವ. ಈ ಕುರಿತು ಆನಗೋಡು ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ರಾಜೇಶ್ವರಿ ರಾಜಶೇಖರ್ ಧೂಳಿ ಅವರೊಂದಿಗೆ ಮಾತುಕತೆ. ರಾಜೇಶ್ವರಿ ರಾಜಶೇಖರ್ ಧೂಳಿ ಅವರೇ ನಮಸ್ಕಾರ. ನಮಸ್ಕಾರ. ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಂತಹ ಒಂದು ಕುಟುಂಬದಲ್ಲಿ ಮಹಿಳೆಯರ ಒಂದು ಪಾತ್ರ ಏನು? ಪ್ರತಿಯೊಂದು ಕುಟುಂಬದಲ್ಲೂ ಮಹಿಳೆ ಪಾತ್ರ ದೊಡ್ಡದು. ಮಹಿಳೆ ತ್ಯಾಗ ಪರಿಶ್ರಮ ಎಲ್ಲದರಲ್ಲೂ ಪುರುಷರು ಮುಂದಿರಬಹುದು, ಅವ್ರು ಬೆನ್ನೆಲುಬಾಗಿ ನಿಲ್ಲೋ ಹೆಣ್ಮಕ್ಕಳೇ ಮಹಿಳೆಯರೇ. ಕೃಷಿ ಇರಲಿ, ಹೈನುಗಾರಿಕೆ ಇರಲಿ, ಮಕ್ಕಳ ಲಾಲನೆ ಪೋಷಣೆ ಪ್ರತಿಯೊಂದು ಇದರಲ್ಲೂ ಅವರದ್ದು ಪಾತ್ರ ಮುಖ್ಯ. ಈಗ ನೀವು ಕೃಷಿಯಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ? ನಾವು ನಮ್ಮ ಮನೆಯವರ ಸಪೋರ್ಟ್ ಆಗಿ ಹೈನುಗಾರಿಕೆ ಉಂಟು ನಮ್ಮನೆಯಲ್ಲಿ, ಮತ್ತೆ ಅಡಿಕೆ ಸಸಿ ಅದೊಂದು ನಮ್ಮ ನರ್ಸರಿ ಉಂಟು, ಅದು ಉಂಟು. ನಮ್ಮ ಹಿರಿಯರ ಲಾಲನೆ ಪೋಷಣೆ ಎಲ್ಲ ಮಾಡ್ಬೇಕಲ್ಲ ನಾವು, ಅದೆಲ್ಲ ನಮ್ಮದೇ ಜವಾಬ್ದಾರಿ. ಮನೆಯಲ್ಲಿ ಮನೆಯವ್ರೆ ಅದ್ರ ಬಿಟ್ಟು ನಾವು ಸಾಮಾಜಿಕವಾಗಿ ಅಂದ್ರೆ ಈಗ 1-2 ವರ್ಷ ಆಯ್ತು ಅನುಗುಣ ಸೇವಾ ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೇನೆ, ಅಲ್ಲೊಂದು ಹೋಗ್ತಾ ಇದ್ದೇನೆ ಅಷ್ಟೇ. ಮೊದಲಿಗೆ ಒಂದಷ್ಟು ಕೃಷಿ ಅನುಭವದ ಬಗ್ಗೆ ಹೇಳಿ. ಈಗ ನಿಮ್ಮ ಸಾಂಪ್ರದಾಯಿಕವಾಗಿ ನಿಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವಂತಹ ಒಂದು ಕೃಷಿಗೂ, ನೀವು ನೋಡ್ತಾ ಇರುವಂತಹ ಒಂದು ಕೃಷಿಗೂ ಏನು ಬದಲಾವಣೆ, ಏನು ವ್ಯತ್ಯಾಸ ಆಗಿದೆ? ಆ ಕಾಲದಲ್ಲಿ ಅವ್ರು ಸಾಂಪ್ರದಾಯಿಕವಾಗಿ ಮಾಡ್ತಿದ್ರು, ಈಗ ನಾವು ಕೆಲವಂತ ಜನಗಳನ್ನ ಅಳವಡಿಸಿಕೊಂಡು ಹೋದ್ರಲ್ಲಿ ಈಸಿಯಾಗಿ ಏನೇನ್ ಮಾಡಬಹುದು ಅದನ್ನ ನಾವು ಈ ನಮ್ಮ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಮೊದ್ಲೆಲ್ಲ ಗದ್ದೆ ಇತ್ತು, ಅದೆಲ್ಲ ಗದ್ದೆ ಕೊಯ್ಲು ಇದು ಎಲ್ಲ ಮಾಡ್ಬೇಕಿತ್ತು, ಈಗೆಲ್ಲ ತೋಟ ಆಗ್ಬಿಟ್ಟಿದೆ. ಅದ್ರಲ್ಲ ತಂತ್ರಜ್ಞಾನ ಅಳವಡಿಸ್ಕೊಂಡು ಕಳೆ ಮಿಷಿನ್ನಲ್ಲಿ ಮಾಡುದು, ಈಗೇನೋ ಕೊನೆ ಕೊಯ್ಲು ಇತ್ಯಾದಿಗಳನ್ನೆಲ್ಲ ಮಷಿನರಿಯಿಂದಾನೇ ಮಾಡುದು, ಅದೆಲ್ಲ ಆಧುನಿಕ ಅಳವಡಿಸ್ಕೊಂಡು ಮಾಡ್ತಾ ಇದ್ದೇವೆ ಅಷ್ಟೇ. ಗದ್ದೆ ಬೇಸಾಯವನ್ನ ಬಿಟ್ಟು ಅಡಿಕೆ ತೋಟವನ್ನ ಮಾಡುದು ಸುಧಾರಣೆ ಅಂತ ಹೇಳ್ತೀರಾ ನೀವು? ಒಂದು ಮಟ್ಟದಲ್ಲಿ ಸುಧಾರಣೆ ಅಂದ್ರೆ, ನಮ್ಗೆ ಈಗ ಆರ್ಥಿಕವಾಗಿ ಗದ್ದೆಯಿಂದ ನಮ್ಗೆ ಹಾನಿನೇ ಹೆಚ್ಚಾಗ್ತಾ ಇತ್ತು. ಈಗಿನ ಕಾರ್ಮಿಕ ಇದರಿಂದ ನಮ್ಗೆ ಲಾಸೇ, ಅದರಿಂದ ಕಾರ್ಮಿಕರಿಗೆ ಸಂಬಳ ಕೊಡ್ಲಿಕ್ಕೆ ಸಾಕಾಗುದಿಲ್ಲ ಭತ್ತದ ಬೆಳೆಯಿಂದ. ಆ ದೃಷ್ಟಿಯಿಂದ ಎಲ್ಲರೂ ತೋಟ ಮಾಡ್ಕೊಂಡಿದ್ದಾರೆ. ಅದೀಗ ನೋಡಿದ್ರೆ ಅಡಿಕೆನೂ ಬೆಳೆನೂ ಸರಿ ಕೈ ಸಿಗ್ತಾ ಇಲ್ಲ. ಈ ಮಂಗನ ಅವಳಿ ಇದರಿಂದನೂ ತೆಂಗು ಅಂತ ಕೃಷಿ, ಬಾಳೆ ಏಲಕ್ಕಿ ಅಂತ ಕೃಷಿಗೂ ಮಂಗನ ಅಂತ ಅವಳಿನೇ ಹೆಚ್ಚಾಗ್ಬಿಟ್ಟಿದೆ. ಈ ಅಡಿಕೆನೂ ಹಾಗೆ ಆಗ್ತಾ ಇದೆ. ಒಂದು ವರ್ಷ ಕೊಳೆ ಬರ್ತದೆ, ಒಂದ್ ವರ್ಷ ಬೆಳೆನೇ ಇರುವುದಿಲ್ಲ, ಒಂದ್ ವರ್ಷ ಮಾರ್ಕೆಟೇ ಇರುವುದಿಲ್ಲ. ಹೀಗೆ ಎಲ್ಲ ಇಂಬ್ಯಾಲೆನ್ಸ್ ಅನಿವಾರ್ಯತೆಯಿಂದ ನಾವು ತೋಟ ಹಾಕೊಂಡಿದ್ ಬಿಟ್ರೆ ನಮ್ಮ ಹತ್ರ ಆಗುದಿಲ್ಲ ಅಂತ ತೋಟ ಹಾಕೊಂಡಿದ್ದು. ನಮ್ಗ ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಆಗ್ತದೆ ಗದ್ದೆನೆ ಇಟ್ಕೊಂಡ್ ಬಿಟ್ರೆ. ಕೃಷಿ ಇದ್ರ ಕಾರ್ಮಿಕರ ಕೊರತೆ ಬಹಳ ಉಂಟು ಇಲ್ಲಿ. ಈಗ ಅನೇಕ ಸವಾಲುಗಳು ಕೃಷಿ ಕ್ಷೇತ್ರ ಎದುರಿಸ್ತಾ ಇದೆ ಅಂತ ಹೇಳಿದ್ರಿ. ಈ ಸವಾಲುಗಳನ್ನ ನಿಭಾಯಿಸುವಂತಹದ್ದು, ನಿರ್ವಹಣೆ ಮಾಡುವಂತಹದ್ದು ಹೇಗೆ, ಅದಕ್ಕೊಂದು ಯಾವ ರೀತಿ ಒಂದು ಯೋಜನೆಯನ್ನ ಮಾಡ್ಕೊಳ್ಬೇಕು? ಈಗ ಒಂದು ಸಂಘಟನೆ ಮೂಲಕ, ಈಗ ಒಂದು ಈಗ ಕೃಷಿ ಇದೆ, ಈಗ ಆನಗೋಡು ಸೇವಾ ಸಹಕಾರಿ ಸಂಘವು ವಿವಿಧ ಸಂಸ್ಥೆಗಳ ಮೂಲಕ ಆರ್ಥಿಕವಾಗಿ ಸಬಲೀಕರಣ ಮಾಡ್ಕೊಳ್ಳುದು ಮೊದಲು. ಅದರಿಂದ ನಮ್ಗೆ ಎಷ್ಟು ಆಗ್ತದೆ ಅಷ್ಟು ರೈತರಿಗೆ ಹೆಲ್ಪ್ ಮಾಡುವುದು, ಹಾಗೆ ಹಾಕೊಂಡು ನಾವು ಸುಧಾರಣೆ ಮಾಡ್ಕೊಳ್ಬಹುದು. ಆರ್ಥಿಕವಾಗಿ ಸಾಲ ಸೌಲಭ್ಯ ಅಂತದೆಲ್ಲ ಕೊಡ್ಬೇಕು ಸಂಘದಿಂದ, ಅಂತದೆಲ್ಲ ಇದು ಉಂಟು ಇಲ್ಲಿ. ಮತ್ತೆ ಈಗ ಹಳ್ಳಿಗಳಲ್ಲಿ ಮುದುಕರೆ ಅಂತದ ಹೆಚ್ಚಾಗಿದ್ದಾರೆ. ಆದ್ರೆ ಈಗ TSS TMS ಅಂತ ಸಂಘ ಸಂಸ್ಥೆಯಿಂದ ಪ್ರತಿಯೊಂದು ಅಡಿಕೆ ಕೊಯ್ಯುವುದು, ಒಣಸುದು, ಪ್ರತಿಯೊಂದು ಅದ್ರ ಮಾರ್ಕೆಟ್ಗೆ ಹಾಕೋ ತನಕ ವ್ಯವಸ್ಥೆ ಮಾಡ್ಕೊತಿದ್ದಾರೆ. ಅದೇ ಮುಂದುವರ್ಸ್ಕೊಂಡು ಹೋಗ್ಬಹುದು. ಇನ್ನು ಇಲ್ಲಿ ವೃದ್ಧಾಶ್ರಮ ಆಗ್ತಾ ಇದೆ ಹಳ್ಳಿ ಅಂದ್ರೆ, ಅದರಿಂದ ನಾವು ಇಲ್ಲೇ ಇದ್ದವರು ಹಾಗೆ ನಿಭಾಯಿಸಬೇಕು ಅಂತ. ಆಯ್ತಪ್ಪ, 20-30 ವರ್ಷಗಳ ಯೋಚನೆ ಆಯ್ತು, ಇರುವಂತಹ ಜಮೀನನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ಆ ನಂತರ ಅದಕ್ಕೆ ಏನೇ ಹೇಳ್ಬೇಕು ಅಂದ್ರೆ ಕಾಲನೇ ಉತ್ತರಿಸಬೇಕು. ಅದಕ್ಕೆ ನಮ್ಮ ಹತ್ರ ಅದಕ್ಕೆ ಉತ್ತರ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಎಷ್ಟು ನೋಡ್ಲಿಕ್ಕೆ ಆಗ್ತದೆ ಅಷ್ಟರ ತನಕ ನಾವು ಯೋಚನೆ ಮಾಡಬಹುದು. ಅದಕ್ಕಿಂತ ಮುಂದೆ ಇಲ್ಲಿ ಯಾರು ಮಕ್ಕಳು ಹಳ್ಳಿಯಲ್ಲಿ ಇಲ್ಲ, ಎಲ್ಲರೂ ಪೇಟೆ ಸೇರ್ಕೊಂಡಿದ್ದಾರೆ. ಹಳ್ಳಿಯಲ್ಲಿ ಎಲ್ಲದಕ್ಕೂ ಪರಾವಲಂಬನೆ ಆಗಿದೆ. ಎಲ್ಲರೂ ವಯಸ್ಸಾದವರು ಇದ್ದಾರೆ, ಕೃಷಿ ಕಾರ್ಮಿಕರು ಸಿಗುವುದಿಲ್ಲ, ಎಲ್ಲದರದ್ದು ಸಮಸ್ಯೆನೆ ಉಂಟು ಇಲ್ಲಿ. ಸರ್, ಈಗ ಸಮಸ್ಯೆಗಳ ಜೊತೆ ಜೊತೆಗೆ ಜೀವನ ನಿರ್ವಹಣೆ ಮಾಡುವಂತಹದ್ದು ಹೇಗೆ ಅಂತ ಹೇಳಿ. ಈಗ ಕಾಡು ಪ್ರಾಣಿಗಳ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರಿ, ಕೊಳೆ ರೋಗದ ಸಮಸ್ಯೆ ಇದೆ, ಎಲೆ ಚುಕ್ಕೆ ರೋಗದ ಸಮಸ್ಯೆ ಇದೆ, ಬೇರೆ ಬೇರೆ ಸಮಸ್ಯೆಗಳು ಕೃಷಿಕರನ್ನ ಎದುರಿಸ್ತಾ ಇದೆ, ಅಂದ್ರೆ ಸವಾಲನ್ನ ಎದುರಿಸಬೇಕಾಗ್ತದೆ. ಇದನ್ನ ನಿಭಾಯಿಸುವುದು ಹೇಗೆ? ಅದಕ್ಕೆ ಈಗ ನಾವು ಏನಾದ್ರು ರೋಗಕ್ಕೆ ಏನಾದ್ರೂ ಪರಿಹಾರ ಮಾಡ್ಕೊಳ್ಬೇಕಲ್ಲ, ಅದ್ರ ವಿಜ್ಞಾನಿಗಳಿಂದ ಏನಿಂದ ಅವರಿಂದ ಸಲಹೆ ಸೂಚನೆಗಳನ್ನು ತಗೊಂಡು ಆದ ನಿಟ್ಟಿನಲ್ಲಿ ಅದು ಏನೇನು ಆ ಟೈಮಿಗೆ ಯಾವ ಗೊಬ್ಬರ ಹಾಕ್ಬೇಕು, ಯಾವ ಔಷಧ ಸಿಂಪರಣೆ ಮಾಡ್ಬೇಕು, ಅದನ್ನೆಲ್ಲ ಯಾವ ಕಾಲದಲ್ಲಿ ಎಷ್ಟೆಷ್ಟು ಗೊಬ್ಬರ ಕೊಡ್ಬೇಕು, ಎಲ್ಲ ಗೊಬ್ಬರ ಕೊಡ್ತೇನೆ ಅಂದ್ರೆ ಆಗ್ಲಿಲ್ಲ, ಯಾವ ಟೈಮ್ನಲ್ಲಿ ಎಷ್ಟು ಗೊಬ್ಬರ ಕೊಡ್ಬೇಕು ಅದನ್ನೆಲ್ಲ ನಿಕ್ಕಿ ಒಂದು ವೈಜ್ಞಾನಿಕವಾಗಿ ಅದ್ರ ಸಲಹೆ ಸೂಚನೆ ಮೇರೆಗೆ ವಿಜ್ಞಾನಿಗಳದ್ದು ಯಾವ್ದು ತಿಳುವಳಿಕೆ ಇದ್ದವರದ್ದು ನೋಡ್ಕೊಂಡು ಅದ್ರ ಮಾಡಿದ್ರೆ ಅದರಿಂದ ಸುಧಾರಣೆ ಮಾಡ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. 20-30 ವರ್ಷಗಳ ಮೊದಲು ಕೃಷಿ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಎದುರಿಸುವಂತಹ ಒಂದು ಸವಾಲುಗಳಿಗೂ ಇವತ್ತು ಎದುರಿಸ್ತಾ ಇರುವಂತಹ ಒಂದು ಸವಾಲುಗಳಿಗೂ ಏನಾದ್ರು ವ್ಯತ್ಯಾಸ ಕಾಣ್ತಾ ಇದೆಯಾ? ಇದೆ ಇದೆ ಇದೆ, ತುಂಬಾ ಇದೆ. ಆವಾಗ ಕುಟುಂಬದಲ್ಲೇ ತುಂಬಾ ಜನ ಇರ್ತಿದ್ರು, ಎಲ್ಲ ಸ್ವಾವಲಂಬಿಗಳಾಗ್ತಿದ್ರು ಅಂದ್ರೆ ಹೇಳ್ಬಹುದು ನಾವು. ಮನೆಯವರು ಎಲ್ಲರೂ ಸೇರ್ಕೊಂಡು ಈ ಕಾರ್ಮಿಕರ ಅವಲಂಬನೆ ಇರ್ಲಿಲ್ಲ. ಆಗ ಈಗ ಮನೆಯಲ್ಲಿ ಒಂದ ಅಥವಾ ಎರಡು ಇರೋರೇ ಅಷ್ಟು, ಮಕ್ಕಳೆಲ್ಲ ಹೊರಗಡೆ ಇರ್ತಾರೆ. ಈಗ ಪ್ರತಿಯೊಂದು ಮಷಿನರಿ ಇರಬೇಕು, ಅದ್ರ ಉಪಯೋಗಿಸ್ಲಿಕ್ಕೂ ಜನ ಇಲ್ಲ, ಅದಕ್ಕೂ ಕಾರ್ಮಿಕರು ಬೇಕು, ಮಕ್ಕಳಿರುವುದಿಲ್ಲ, ಇವರದ್ದು ವಯಸ್ಸಾಗಿರ್ತದೆ. ಹಾಗಾಗಿ ಪ್ರತಿಯೊಂದಕ್ಕೂ ಬೇರೆಯವ್ರ ಅವಲಂಬನೆ ಇರುವುದರಿಂದ ಅದು ಬಹಳ ಕಷ್ಟ. ಈಗ ಆವಾಗನ ಕೃಷಿ ಪದ್ಧತಿಗೂ ಈಗಿನ ಕೃಷಿ ಪದ್ಧತಿಗೂ ಕೈಯಲ್ಲಿ ಮಾಡುವಂತಹ ಕೆಲಸವನ್ನ ಯಂತ್ರಗಳು ಮಾಡ್ತಾ ಇದ್ದಾವೆ ಅಂತ ಕೇಳಿದ್ವಿ. ಈ ಯಂತ್ರವನ್ನು ಅಳವಡಿಸುವಂತಹದ್ದು ಅಥವಾ ನಿರ್ವಹಣೆ ಮಾಡುವಂತಹದ್ದು ಅನಿವಾರ್ಯನೂ ಹೌದು, ಆದ್ರೆ ನಿರ್ವಹಣೆ ಮಾಡುವುದು ಸುಲಭ ಆಗ್ತದ? ಸುಲಭ ಆಗ್ತದೆ ಕೆಲವು ವಿಷಯದಲ್ಲಿ, ಕೆಲವು ಇದರಲ್ಲಿ ಆಗುದಿಲ್ಲ. ಉದಾಹರಣೆ ಅಂದ್ರೆ ಈ ಅಡಿಕೆ ಸೊಲಿ ಮಿಷನ್ ನೂರಕ್ಕೆ ನೂರು ಸಕ್ಸಸ್ ಆಗ್ಲಿಲ್ಲ. ಇನ್ನು ಚಾಲಿ ಅಡಿಕೆನೂ ಸೊಲಿಬಹುದು, ಆದ್ರೆ ಈಗ ಕಾಯಿ ಅಡಿಕೆ ಅಂದ್ರೆ ಕೆಂಪಡಿಕೆ ಮಾಡುವುದು ತುಂಬಾ ಕಷ್ಟ. ಅಂದ್ರೆ ಅದಕ್ಕೆ ಸ್ವಲ್ಪ ಕೊಚ್ಚಿ ಬೀಳ್ತದೆ, ಅಂದ್ರೆ ನೂರಕ್ಕೆ ನೂರು ಸಕ್ಸಸ್ ಆಗ್ಲಿಲ್ಲ. ಈಗ ಒಣ ಅಡಿಕೆ ಮಾಡುದ ಚಾಲಿ ಅಡಿಕೆ ಮಾಡುವುದಾದ್ರೂ ಅದ ಮನುಷ್ಯ ಮಾಡಿದಷ್ಟು ಪರ್ಫೆಕ್ಟ್ ಕೆಲಸ ಆಗುದಿಲ್ಲ ಯಾವ್ದು. ಈ ಕಳೆ ತೆಗೆಯುದು, ಕಳೆ ಮೇಲಿನ ಮೇಲೆ ಹೊಡೆದಾಕುದು, ಅದ ಇನ್ ನಾಲ್ಕು ದಿನಕ್ಕೆ ಮತ್ತೆ ಚಿಗರ್ ಬರ್ತದೆ, ಡಬಲ್ ಇದಾಗ್ತದೆ ಅದಕ್ಕೆ ಖರ್ಚು. ಮೊದ್ಲೇನ್ ಮಾಡ್ತಾ ಇದ್ರಿ? ಮೊದಲು ಕೈಯಲ್ಲಿ ಕೀಳ್ತಾ ಇದ್ವಿ, ಈಗ ಜನ ಇಲ್ಲ, ಒಂದು ಕಾರ್ಮಿಕರ ಸಮಸ್ಯೆ ಉಂಟು. ಕಾರ್ಮಿಕರಿಗೂ ಸಮಸ್ಯೆ ಒಂದೇ ಅಂದ್ರೆ ಸಂಬಳ ಕೊಟ್ಟು ಆಗುದಿಲ್ಲ, ಸಂಬಳ ಕೊಡ್ಲಿಕ್ಕೆ ಆಗುದಿಲ್ಲ ಹೇಳ ಪರಿಸ್ಥಿತಿ ಉಂಟು. 11 ವರ್ಷದ ಬೆಳೆ ಅಂದ್ರೆ ಎಷ್ಟು ಹೊಡೆತ ಕೊಡ್ತಾ ಉಂಟು ಅಂತ. ನಮ್ಗೆ ಮೊದ್ಲು ಕೂಡ ಕೆಲಸವನ್ನು ಮಾಡಲೇಬೇಕಿತ್ತು ಇಂತಹ ಕೆಲಸಗಳಲ್ಲಿ. ಈಗ ಕಳೆ ಕುಚ್ಚುವಂತಹದ್ದಾಗ್ಬೋದು ಅಥವಾ ಅಡಿಕೆಗೆ ಸಿಂಪರಣೆ ಮಾಡುವಂತಹದ್ದಾಗ್ಬೋದು, ಕೊಯ್ಲು ಮಾಡುವಂತಹದ್ದು, ಈ ಎಲ್ಲ ಕೆಲಸಗಳು ಕೂಡ ಮೊದ್ಲು ಕೂಡ ಮಾಡ್ತಾ ಇದ್ರು. ಈಗ ಮಾಡೋದಕ್ಕೂ ಈ ಹಿಂದೆ ಮಾಡೋದಕ್ಕೂ ಏನು ವ್ಯತ್ಯಾಸ? ಈಗ ಮಾಡೋದು ಸುಲಭ ಆಗಿದೆ ಕೆಲಸ ಅಂದ್ರೆ, ಈಗ ನೆಲಕ್ಕಿಂದನೇ ದೋಟಿ ಅಂತ ಹೇಳ್ತಾರೆ, ಆ ದೋಟಿಯಿಂದ ಕೊನೆ ಕೊಯ್ಬಹುದು, ಸಿಂಪರಣೆ ಮಾಡಬಹುದು, ಎಲ್ಲ ಮಾಡಬಹುದು. ಆವಾಗ ಕಾರ್ಮಿಕರು ಇದ್ರು ಮರ ಹೊತ್ತಬೇಕಿತ್ತು, ಅಲ್ಲಿ ಹೋದ್ರೆ ಏನಾದ್ರೂ ಆವಾಗ ಅಪಾಯ ಆದ್ರೆ ಅದು ಆ ತೋಟದ ಮಾಲೀಕನೇ ಕೊಡ್ಬೇಕು ಅಂತ ಇತ್ತು. ಈಗ ಕೆಲವು ಕೊಡುವ ಪ್ರಶ್ನೆ ಅಲ್ಲ, ಜೀವದ ಪ್ರಶ್ನೆ, ಜೀವದ ಪ್ರಶ್ನೆ ಅದು ಹೌದು. ಆ ಕೆಲವು ಮನೇಲಿ ಆಗಿದ್ದದು ಆ ಮಾಲೀಕನ ಹತ್ರನೇ ವಸೂಲಿ ಮಾಡಿದಾರೆ ಅವ್ರು. ಈಗೆಲ್ಲ ಅದಕ್ಕೆಲ್ಲ ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ದಾರೆ. ಈ ದೋಟಿಯಿಂದಾನೇ ತುಂಬಾ ಜನ ಅದರಲ್ಲೇ ಉಪಯೋಗಿಸ್ಕೊಂಡು ಅವ್ರು ಸ್ವಂತ ಮಾಡ್ಕೊಂಡಿದ್ದಾರೆ, ಅಥವಾ ಬಾಡಿಗೆ ಸೊಸೈಟಿಯಿಂದನೂ ಅದಕ್ಕೆಲ್ಲ ಇದು ಉಂಟು, ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅದು ಈ ಇಂಧನಕ್ಕಿಂತ ಈಗ ಮಾಡೋ ಸುಲಭ, ಆದ್ರೆ ಮಾಡೋರು ಕಡಿಮೆ, ಹಿಂಗಾಗ್ಬಿಟ್ಟಿದೆ. ಈ ಹಿಂದಿನ ವರ್ಷಗಳಿಗೆ ಹೋಲಿಸಿ ನೋಡಿದ್ರೆ ಈ ಕೀಟ ಮತ್ತು ರೋಗಗಳು, ವಿಶೇಷವಾಗಿ ಈಗ ಎಲೆ ಚುಕ್ಕೆ ರೋಗ ಆಗ್ಬಹುದು ಅಥವಾ ಕೊಳೆ ರೋಗ ಆಗ್ಬಹುದು, ಇಂತಹ ಸಮಸ್ಯೆ ಜಾಸ್ತಿ ಆಗಿದೆಯೋ ಅಥವಾ ಕಡಿಮೆ ಆಗಿದೆಯೋ? ಜಾಸ್ತಿ ಆಗಿದೆ. ಜಾಸ್ತಿ ಏನ್ ಕಾರಣ ಇರ್ಬೋದು? ಈಗಿನ ವಾತಾವರಣ ಕಲುಷಿತ ಆಗಿದ್ದೆ ಕಾರಣ ಇರಬಹುದು ಅಂತ. ಇದಕ್ಕೆ ಯಾರ ಕಾರಣ? ಮನುಷ್ಯ. ಒಪ್ತೇನೆ, ಒಪ್ತೇನೆ, ತಾವೇ ಮಾಡ್ಕೊಂಡಿದ್ದೆ ಅದು. ಯಾವ ರೀತಿ ಅಂತ? ಈಗ ಪ್ರತಿಯೊಂದಕ್ಕೂ ಔಷಧ ಸಿಂಪರಣೆ, ಕಳೆನಾಶಕ ಅಂತದಿಂತ ಹೊಡೆಯೋದ್ರಿಂದ ಈ ಪ್ಲಾಸ್ಟಿಕ್ ಇದು ತ್ಯಾಜ್ಯ ಎಲ್ಲದೂ ಉಂಟು ಕಾರಣ ಅಂದ್ರೆ. ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನಾವು ಈ ಔಷಧಿ ಸಿಂಪರಣೆ ಮೊದ್ಲು ವಿಷಾನೇ ತಿಂತ ಇದ್ದೇವೆ ನಾವು. ಒಂದ್ ತರಕಾರಿ ಇರ್ಬಹುದು, ಹಣ್ಣು ಇರ್ಬಹುದು, ಯಾವ್ದು ನಮ್ ಕೆಮಿಕಲ್ ಹಾಕದೆ ಇದ್ದದ್ದೇ ಇಲ್ಲ, ಅಷ್ಟೊಂದು ತಿನ್ನು ವಿಷಾನೇ. ಅದು ನೆಲದಲ್ಲಿ ಹೋಗಿ ನೀರಿನಿಂದಾನು ವಿಷಾನೇ, ನಾವು ಉಸಿರಾಡು ಗಾಳಿ ವಿಷ. ಅವಾಗ ನಾವು ರೋಗ ಬರಬಾರ್ದು ಅಂದ್ರೆ ಹೆಂಗ್ ಬರೋದ ಇರ್ತದೆ? ಈ ವಿಷವನ್ನ ಕಡಿಮೆ ಮಾಡುವುದು ಹೇಗೆ ಅಂತ ಹೇಳಿ, ಇತ್ತೀಚಿನ ವರ್ಷಗಳಲ್ಲಿ ಸಾವಯವ ಕೃಷಿಯ ಕಡೆಗೆ ಹೆಚ್ಚಿನ ಒಂದು ಒತ್ತನ್ನ ಕೊಡಬೇಕು ಅಂತ ಕೇಳಿದ್ವಿ. ಆದ್ರೆ ಹಟ್ಟಿ ಬರಿದಾಗಿದೆ, ಹೇಗೆ ಮಾಡ್ತೀವಿ ಸಾವಯವ ಕೃಷಿ? ತುಂಬಾ ಕಷ್ಟ. ಈಗ ಒಂದ್ ಹಸು ಇತ್ತು ಅಂದ್ರೆ ಮನುಷ್ಯನ್ಗಿಂತ ಹೆಚ್ಚು ಖರ್ಚು ಬರ್ತದೆ ಅದಕ್ಕೆ ಮಾಡ್ಲಿಕ್ಕೆ. ಮನೆಯಲ್ಲೇ ಮಾಡ್ಲಿಕ್ಕೆ ಆಗುದಿಲ್ಲ, ಆಳುಗಳು ಸಿಗುದಿಲ್ಲ. ಅಂತ ಸಮಯದಲ್ಲಿ ನಾವು ಒಂದು ತುಂಬಾ ಕೊಟ್ಟಿಗೆ ತುಂಬಾ ಹಸು ಇದ್ದದ್ದು ಒಂದ್ ಹಸುವಿಗೆ ಬಂದಿದೆ, ಕೆಲವು ಮನೆಯಲ್ಲಿ ಅದು ಇಲ್ಲ. ಈಗ ಅಂತ ಸಮಯದಲ್ಲಿ ಈಗ ಕುರಿ ಗೊಬ್ಬರನ ಅದೋ ಇದೋ ತಂದಾಕ್ತಾರೆ. ಅವ್ರು ಹೇಳಿದ್ದೆ ಕರೆ ಅಂದ್ರೆ ಯಾವ್ದು 100ಕ್ಕೆ 100 ಸಾವಯವದಿಂದ ಮಾಡುದು ಬಹಳ ಕಷ್ಟ. ನಾವ್ ಹೇಳ್ಬಹುದು ಅಷ್ಟೇ ಮಾಡ್ಬೇಕು ಮಾಡ್ಬೇಕು ಅಂತ. ಕೆಲವು ಜನ ಜೀವಾಮೃತ ಅದು ಅದೆಲ್ಲ ಮಾಡ್ತಾರೆ, ಆದ್ರೂ ಅದೆಲ್ಲ ಇಷ್ಟೊಂದು ತೋಟ ಆಗಿದೆ ಈಗ, ಅದಕ್ಕೆಲ್ಲ ದೊಡ್ಡ ಗೊಬ್ಬರ ಅಂದ್ರೆ ಬಹಳ ಕಷ್ಟ ಈ ಕಾಲದಲ್ಲಿ ಮಾಡ್ಕೊಳ್ಳುದು. ಅಂದ್ರೆ ತೋಟದ ವಿಸ್ತೀರ್ಣ ಅಂತೂ ಸಾಕಷ್ಟು ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ. ಮೊದ್ಲು ಎಷ್ಟು 10 ಪಟ್ಟ 100 ಪಟ್ಟ ಆಗ್ಬಿಟ್ಟಿದೆ ಈಗ. ಅಂದ್ರೆ ಅಷ್ಟು ಜನಕ್ಕೆ ಅಂದ್ರೆ ಅಷ್ಟು ವ್ಯಾಪ್ತಿಯಲ್ಲಿ ಈಗ ಕಡಿಮೆ ಆಗ್ಬಿಟ್ಟಿದೆ. ಸಾವಯವ ಕೃಷಿ ಅಂದ್ರೆ ತುಂಬಾ ಕಷ್ಟ, ಮತ್ತೆ ತುಟ್ಟಿ ಅಂದ್ರೆ ಎಲ್ಲದು ಗೊಬ್ಬರದಿಂದ ಹಿಡಿದು ಅದಕ್ಕೆ ಎಲ್ಲವರು ಇದ್ರ ರಾಸಾಯನಿಕ ಗೊಬ್ಬರ ಜಾಸ್ತಿ ಆಗ್ತಾ ಇದೆ. ಕೃಷಿಯಲ್ಲಿ ಸಾಕಷ್ಟು ತ್ಯಾಜ್ಯಗಳು ಸಿಗ್ತವೆ ಅಂತ ಕೇಳಿದೀವಿ. ಈಗ ಅಡಿಕೆ ಸೋಗೆ ಆಗ್ಬಹುದು, ಮಡಲಾಗ್ಬಹುದು, ಅಥವಾ ಬೇರೆ ಬೇರೆ ತ್ಯಾಜ್ಯಗಳು, ಆ ಸೊಪ್ಪು ಸದೆ ಎಲ್ಲವೂ ಕೂಡ ಸಿಗ್ತದೆ ಅಂತ ಹೇಳಿ, ಇವುಗಳನ್ನ ಬಳಕೆ ಮಾಡಿಕೊಂಡು ಸಾವಯವ ಗೊಬ್ಬರವನ್ನಾಗಿ ಏನಾದ್ರು ಪರಿವರ್ತನೆ ಮಾಡಿ ಬಳಕೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದ? ಮಾಡ್ತಾ ಇದ್ದಾರೆ, ಮಾಡೋರು ಇದ್ದಾರೆ, ನಾವೆಲ್ಲಾನು ಮಾಡ್ತೇವೆ. ಆದ್ರೂ ಅದು ಅಂದ್ರೆ ಹಸಿ ಸೊಪ್ಪನ್ನು ತಂದು ಈಗ ಗೊಬ್ಬರ ಗ್ಯಾಸ್ ಅಂತ ಇರ್ತದೆ, ಗೊಬ್ಬರ ಗ್ಯಾಸ್ ಅಂದ್ರೆ ಆ ಸ್ಲರಿ ಬರ್ತದೆ, ಅದನ್ನ ಹಸಿ ಸೊಪ್ಪು ಹಾಕಿ ಜೈವಿಕ ಗೊಬ್ಬರ ಮಾಡ್ತೇವೆ. ಅಡಿಕೆ ಸಿಪ್ಪೆ ಹಾಕಿ ಅದನ್ನ ಗೊಬ್ಬರ ಆಗಿ ಅದ್ರ ಮೇಲಿಂದಾನು ಈಗ ಸ್ಲರಿ ಹಾಕಿ ಅದರಿಂದಾನು ಮಾಡ್ತಾ ಇದ್ದೇವೆ. ಈಗ ಕಬ್ಬಿನ ಬಾಳೆ ಅದು ಇದೆಲ್ಲ ಮಾಡ್ತಾ ಇದ್ದೇವೆ, ಆದ್ರೂ ಅದಕ್ಕೆ ಸಾಕಾಗುದಿಲ್ಲ ಯಾವ ಲೆಕ್ಕದಲ್ಲೂ. ಅದು ಅನಿವಾರ್ಯ, ಅದು ಬೇರೆ ಗೊಬ್ಬರ ತಂದು ಹಾಕುದು ಅನಿವಾರ್ಯ, ಸಾಕಾಗುದಿಲ್ಲ ಯಾವ್ದು. ಒಂದೋ ಏನೋ 2 ದನ ಇದ್ರೆ ಎಲ್ಲಿ ಸಾಕಾಗ್ತದೆ, 8-10 ಎಕರೆ ತೋಟ ಇರ್ತದೆ, ಸಾಕಾಗುದಿಲ್ಲ. ಹಾಗಾಗಿ ಆ ರಾಸಾಯನಿಕ ಗೊಬ್ಬರನೇ ನಮ್ಗೆ ಚೀಪ್ ಆಗ್ತದೆ, ಅದು ಹಾಕುದು ಅನಿವಾರ್ಯ. ಹಾಗಾಗಿ ಸರ್, ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏನೇನು ಬೆಳೆಯುವುದಕ್ಕೆ ಅವಕಾಶ ಇದೆ, ನೀವು ಯಾವ್ದನ್ನ ಬೆಳೀತಾ ಇದ್ರಿ? ನಾವು ತೋಟದಲ್ಲಿ ಏಲಕ್ಕಿ, ಬಾಳೆ, ಕಡೆ ಕಾಫಿ, ಕಾಳುಮೆಣಸು, ಕೋಕೋ ಇದಷ್ಟು ಬೆಳೀತಾ ಇದ್ದೇವೆ. ಅಂದ್ರೆ ಈ ಕಡೆ ಎಲ್ಲರೂ ಮಾಡ್ತಾ ಇದ್ದಾರೆ. ಅದ್ರ ಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ಸೈಡಿಗೆಲ್ಲ ನಾನು ಈಗ ಗೇರು ಅಂತದೆಲ್ಲ ಸ್ವಲ್ಪ ಸೈಡಿಗೆಲ್ಲ ಹಚ್ತಾ ಇದ್ದೇವೆ. ಅಡಿಕೆ ತೋಟದಲ್ಲೇ ಹಚ್ಚುದಿಲ್ಲ ಅದನ್ನೆಲ್ಲ, ಇದಿಷ್ಟು ತೋಟದಲ್ಲಿ ಮಾಡಬಹುದು. ಮಿಶ್ರ ಬೆಳೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏನು ಸೂಕ್ಷ್ಮ ವಿಚಾರವನ್ನೆಲ್ಲ ಗಮನಿಸಬೇಕು? ಮಿಶ್ರ ಬೆಳೆಯಲ್ಲಿ ಮಾಡುದು ಅಂದ್ರೆ ಅಡಿಕೆಗೆ ಒಂದ್ ಟೈಮ್ನಲ್ಲಿ ನೀರ್ ಬೇಕಾಗ್ತದೆ. ಈಗ ಆ ಟೈಮ್ನಲ್ಲಿ ಒಂದ್ ಬೆಳೆಗೆ ನೀರ್ ಕಡಿಮೆ ಸಾಕಾಗ್ತದೆ, ಅಂತ ಸಮಸ್ಯೆಗಳೆಲ್ಲ ಬರ್ತದೆ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಅದನ್ನ ನಾವು ತಜ್ಞರಿಂದ ಸಲಹೆ ಪಡ್ಕೊಂಡು ಮಾಡ್ಬೇಕಾಗ್ತದೆ. ಈಗ ಅಡಿಕೆಯ ಜೊತೆಗೆ ಹೊಂದಾಣಿಕೆ ಆಗುವಂತಹ ಬೆಳೆಗಳು ಯಾವ್ಯಾವ? ಈಗ ನಾವು ಮಾಡ್ತಾ ಇದ್ದು ಅಂದ್ರೆ ಏಲಕ್ಕಿ ಮಾಡಬಹುದು, ಈ ಕಾಫಿ ಮಾಡಬಹುದು, ಅಂದ್ರೆ ಕಾಳುಮೆಣಸು ಮಾಡಬಹುದು, ಅಂದ್ರೆ ಎಲ್ಲದಕ್ಕೂ ಬಾಧೆ ಅಂತೂ ಉಂಟು. ಯಾವುದೇ ಇದರಿಂದ ಫಾರೆಸ್ಟ್ ಖಾತೆಯಿಂದ ಯಾವ್ದಕ್ಕೂ ಅದಕ್ಕೆ ಇದಿಲ್ಲ, ಕಂಡೀಷನ್ ಇಲ್ಲ. ನಾವೇನಾದ್ರೂ ಒಂದಿಷ್ಟು ಜನದ ತೊಂದ್ರೆ ಅವ್ರಿಗೆ ಗೊತ್ತಾಗ್ತದೆ, ನಮ್ಮ ಇಷ್ಟು ಬೆಳೆ ಹಾಳು ಮಾಡಿದ್ರು ಯಾವ ಫಾರೆಸ್ಟ್ ಖಾತೆ ಅವ್ರಿಗೂ ಗೊತ್ತಾಗುದಿಲ್ಲ. ಹೌದು, ಅದಕ್ಕೇನಾದ್ರು ಒಂದ್ ದೊಡ್ಡ ಪರಿಹಾರ ಮಾಡ್ಬೇಕು. ನಮ್ಮ ದೊಡ್ಡ ಪ್ರಮಾಣದಲ್ಲಿ ಹಾಳು ಮಾಡೋರು ಕಾಡು ಪ್ರಾಣಿಗಳೇ. ಅದನ್ನ ಅದರಿಂದ ಕಾಡು ಪ್ರಾಣಿಗಳ ಸಂಖ್ಯೆ ಮತ್ತು ದಾಳಿಯು ಕೂಡ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ. ಏನ್ ಕಾರಣ ಇರಬಹುದು? ಕಾಡಿನಲ್ಲಿ ಏನು ತಿನ್ಲಿಕ್ಕೆ ಇರುವುದಿಲ್ವಾ, ಅಥವಾ ಅವ್ರು ತಿನ್ನುವುದಿಲ್ವಾ ಗೊತ್ತಿಲ್ಲ. ಎಲ್ಲ ಎಷ್ಟು ಅಭ್ಯಾಸವೇ ಬದಲಾವಣೆ ಆಗಿದೆಯಾ ಮನುಷ್ಯನಂಗೆ, ಅವರು ಬದಲಾವಣೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಆ ಟೈಪ್ ಈಗ ಆಹಾರ ಕ್ರಮವೇ ಬದಲಾಗಿದೆ ಅವ್ರದ್ದು. ಮತ್ತೆ ಈಗ ಫಾರೆಸ್ಟ್ ಖಾತೆಯವ್ರು ಏನ್ ಹೇಳ್ತಾರೆ, ಇಲ್ಲಿ ಬರಬಾರದು ಅಂದ್ರೆ ಅವ್ರು ಅಲ್ಲಿ ಏನಾದ್ರೂ ಅವ್ರ ಸಾಗವಾನೇನೋ ಮತ್ತೊಂದೇನೋ ಅವ್ರು ಕಾಡು ಪ್ರಾಣಿಗಳು ತಿನ್ನದೇ ಇರುವಂತ ಸಸ್ಯ ನೆಡಲೇಬಾರದು. ಹಲಸೋ ಮಾವು ಗೇರೋ ಯಾವ್ದೋ ಅವ್ರು ಕಾಡು ಪ್ರಾಣಿಗಳು ತಿನ್ನುವಂತ ಸಸ್ಯನೇ ಇದ್ರಲ್ಲಿ ನೆಡಬೇಕು. ಅವಾಗ ಒಂದಷ್ಟು ಪ್ರಮಾಣದಲ್ಲಿ ಮಂಗ ಆಹಾರದ ಕೊರತೆ ಅಲ್ಲೇ ನೀಗಿಸ್ತದೆ, ಇಲ್ಲಿ ಬರುವುದಿಲ್ಲ ಹೇಳಿ ನನ್ನ ಅನಿಸಿಕೆ. ಇದರ ಮುಂದುವರಿದ ಭಾಗವಾಗಿ ಒಂದಷ್ಟು ಸೌರ ಬೇಲಿಯನ್ನ ಮಾಡುವಂತಹದ್ದಾಗಬಹುದು ಅಥವಾ ಬೇರೆ ರೀತಿಯ ಒಂದು ಪ್ರೊಟೆಕ್ಷನ್ ಅನ್ನು ಕೊಡುವಂತದ್ದಾಗಬಹುದು, ಇಂತಹ ಪ್ರಯತ್ನ ಏನಾದ್ರು ಮಾಡ್ತಾ ಇದಾರ? ಸೌರ ಬೇಲಿ ನಮ್ ಹೇಳಿದ್ರು ಇಲ್ಲೇನ್ ಇನ್ನು ತನಕ ಅದು ಅಪ್ಲೈ ಆಗ್ಲಿಲ್ಲ. ನಮ್ಮ ಈ ಏರಿಯಾದಲ್ಲಿ ಸೌರ ಬೇಲಿ ಮಾಡಿದವ್ರು ಯಾರು ಇಲ್ಲ. ಮತ್ತು ಮಳೆಗಾಲದಲ್ಲಿ ಆ ಸೌರ ಬೇಲಿ ಯಾವ್ದೇ ಉಪಯೋಗಕ್ಕೆ ಬರೋದಿಲ್ಲ. ಅದ್ರ ಬದಲು ಈಗ ಬಲೆ ಹಾಕ್ತಾ ಇದಾರೆ ಮಂಗನಿಗೆ. ಆ ಬಲೆ ಸಣ್ಣ ಸಣ್ಣ ಜಾಗಕ್ಕಾದ್ರೆ ಹಾಕ್ಬಹುದು, ತುಂಬಾ ದೊಡ್ಡ ಏರಿಯಾ ಇರ್ತದೆ ಹ್ಯಾಂಗ ಹಾಕ್ತಾರೆ, ಅದೇ ತುಂಬಾ ಕಾಸ್ಟ್ಲಿ ಆಗ್ತದೆ. ಹಾಗಾದ್ರೆ ಎಲ್ಲರೂ ಸಾಮಾನ್ಯ ಜನರ ಹತ್ರ ಮಾಡುವಂತ ಕೆಲಸ ಅಲ್ಲ ಅದು. ರೈತರಿಂದಲೇ ಇದಕ್ಕೆ ಏನಾದ್ರು ಒಂದು ಪರಿಹಾರ ಇದೆಯಾ ಈ ಕಾಡು ಪ್ರಾಣಿಗಳ ನಿಯಂತ್ರಣ ಮಾಡುವುದಕ್ಕೆ? ಹೊಡಿತ ಈಗ ತುಂಬಾ ಜನ ಹೊಡೆಯುವುದಿಲ್ಲ, ಮೊದ್ಲು ಹೊಡಿತಿದ್ರು ಕೆಲವು ಜನ, ಈಗ ಹೊಡೆಯುವುದಿಲ್ಲ. ಆದ್ರೂ ರೈತರಿಂದ ರೈತರು ಅಂದ್ರೆ ಎಷ್ಟು ಮಾಡ್ತಾರೆ, ಅವ್ರ ಕೆಲಸ ಮಾಡ್ಕೊಳ್ಳಿಕ್ಕೆ ಅವ್ರ ಹತ್ರ ಆಗುದಿಲ್ಲ, ಮನೆಯಿಂದ ಹೊರಗ್ ಬೀಳಲಿಕ್ಕೆ ಆಗುದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದವ್ರು ಇಲ್ಲಿ ಹಳ್ಳಿಯಲ್ಲಿ ಜನ. ಅದಕ್ಕೆಲ್ಲದಕ್ಕೂ ಕೃಷಿ ಕಾರ್ಮಿಕರ ಅವಲಂಬನೆ ಸಾಧ್ಯ ಇದ್ದದ ಕೆಲಸ ಅಲ್ಲ. ಹಾಗಾಗಿ ಅದು ತುಂಬಾ ಕಷ್ಟ. ಅದಕ್ಕೆ ಏನಾದ್ರೂ ಪರಿಹಾರ ಇದ್ರೆ ಅದು ಫಾರೆಸ್ಟ್ ಖಾತೆಯಿಂದಾನೇ ಆಗ್ಬೇಕು. ಸರಿ, ಈಗ ರಾಜೇಶ್ವರಿ ಅವರೇ, ಕೃಷಿಯನ್ನ ಮಾಡುವುದರ ಜೊತೆ ಜೊತೆಗೆ ಗೃಹಿಣಿಯಾಗಿಯೂ ಕೂಡ ನೀವು ದುಡಿತಾ ಇದ್ರಿ, ಜೊತೆಗೆ ಸಹಕಾರ ಸಂಘದಲ್ಲಿಯೂ ಕೂಡ ಸಕ್ರಿಯವಾಗಿ ತೊಡಗಿಸಿದ್ರಿ ಕಳೆದ 2 ವರ್ಷಗಳಿಂದ. ಈ ಸಹಕಾರ ಸಂಘಗಳ ಮೂಲಕ ಕೃಷಿ ಅಭಿವೃದ್ಧಿಯನ್ನ ಪೂರಕವಾಗಿ ಹೇಗೆ ಮಾಡ್ಕೊಳ್ಬಹುದು? ಕೃಷಿ ಅಭಿವೃದ್ಧಿ ಮಾಡ್ಕೊಳ್ಬಹುದು. ನಮ್ಗೆ ತುಂಬಾ ಆರ್ಥಿಕವಾಗಿ ಎಲ್ಲರೂ ಸಬಲರಾಗಿರುವುದಿಲ್ಲ. ನಮ್ಗೇನೋ ಒಂದ್ ತುಂಬಾ ಕಷ್ಟ ಸಮಯದಲ್ಲೋ ಎಂತ ಸಮಯದಲ್ಲಿ ನಮ್ಗೆ ಸಹಕಾರಿ ಸಂಘದಿಂದ ಸಾಲ ಸೌಲಭ್ಯ ಅಂತದೆಲ್ಲ ಸಿಗ್ತದೆ. ನಮ್ ಬೆಳೆ ಸಾಲ ಅಂತದೆಲ್ಲ 0% ಇದ್ರಲ್ಲಿ ಗೌರ್ಮೆಂಟ್ ನಿಂದ ಸಿಗುದು. ಕೆಲವು ಇದ್ರ ಮಾಧ್ಯಮಿಕ ಸಾಲ ಅಸಾಮಿ ಸಾಲ ಅಂತ ಇರ್ತದೆ. ಅದು ಇದರಿಂದ ಆ ಟೈಮಿಂಗ್ ನಾವು ತಕೊಂಡು ಪುನಃ ಅದರಿಂದ ಅದು ತುಂಬಬಹುದು. ಅದರಿಂದ ನಮ್ಗೆ ಏನಾದ್ರು ಆರ್ಥಿಕವಾಗಿ ಹಿಂದುಳಿದ್ರೆ ನಮ್ ಕೆಲಸ ಮಾಡುವ ಟೈಮಿಂಗ್ ನಮ್ಗೆ ಆರ್ಥಿಕವಾಗಿ ನಮ್ ಕೆಲಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಸಂಘ ಸಂಸ್ಥೆ. ಇದರಿಂದ ಹಿಂದೆ ಅಂದ್ರೆ ಶ್ರೀಮಂತರ ಹತ್ರ ನಾವು ತಕೊಂಡು ಅದಕ್ಕೆ ಬಡ್ಡಿನೋ ಚಕ್ರ ಬಡ್ಡಿನೋ ಕೊಟ್ಟಬೇಕಿತ್ತು, ಅವ್ರದ ದೌರ್ಜನ್ಯ ತಳ್ಕೊಡ್ಬೇಕಿತ್ತು. ಅಂತ ಯಾವ ಸಮಸ್ಯೆನೂ ಇಲ್ಲ. ಈಗ ಯಾವ ಸಂಘ ಸಂಸ್ಥೆಯಿಂದ ತಕೊಂಡ್ರೆ ಯಾವ ತಲೆ ವಿಷಯ ಇಲ್ಲ ನಮ್ಗೆ. ಸಹಕಾರ ಸಂಘ ಬೆಳೆಯುವುದು ಹೇಗೆ? ಸಹಕಾರ ಸಂಘ ಸಹಕಾರ ಅಂದ್ರೆ ಎಲ್ಲರೂ ಕೂಡಿ ಒಟ್ಟಿಗೆ ಒಂದು ನಿರ್ದಿಷ್ಟ ಇದರಿಂದ ಮಾಡುದು, ನಿರ್ದಿಷ್ಟ ಉದ್ದೇಶದಿಂದ ಎಲ್ಲರೂ ಕೂಡ್ಕೊಂಡು ಮಾಡುದಲ್ಲ ಸಂಘ ಅಂದ್ರೆ. ಅದು ಬೆಳಿಬೇಕು ಅಂದ್ರೆ ನಾವು ರೈತರು ಎಲ್ಲರೂ ಒಂದೇ ಮನಸ್ಥಿತಿಯಿಂದ ಮಾಡ್ಬೇಕು. ಅವ್ರು ಇಂತಿಂತ ನಮ್ಗೆ ಅವಶ್ಯಕತೆ ಏನು ಉಂಟು, ಅದ್ರ ಹೇಗೆ ನಾವು ಪರಿಹಾರ ಮಾಡ್ಕೊಳ್ಬಹುದು, ಆ ದೃಷ್ಟಿಯಿಂದ ಯೋಚನೆ ಮಾಡ್ಕೊಂಡು ಮಾಡಬಹುದು. ಈ ಮೊದಲು ಸಹಕಾರಿ ಸಂಘ ಅಂದ್ರೆ ತುಂಬಾ ಈಗ ಒಂದೇ ಕ್ಷೇತ್ರಕ್ಕಿತ್ತು, ಈ ಅಡಿಕೆ ಇದ್ರ ಬಳೆದು. ಈಗ ಸೂಪರ್ ಮಾರ್ಟ್ ಆಗಿದೆ, ಈಗ ಹಿತಾಚಿ JCB ಅಂತ ಮಣ್ಣು ಕೆಲಸಕ್ಕೆ ವ್ಯವಸ್ಥೆ ಆಗಿದೆ, ವಾಹನ ಸೌಲಭ್ಯ ಆಗಿದೆ. ಹಿಂಗೆ ತುಂಬಾ ವಿಸ್ತಾರ ಆಗ್ತಾ ಹೋಗಿದೆ. ಇದು ಸಹಕಾರಿ ಸಂಘ ಅಂದ್ರೆ ಒಂದೇ ಕ್ಷೇತ್ರದಲ್ಲಿಲ್ಲ, ಎಲ್ಲ ಕ್ಷೇತ್ರಕ್ಕೂ ಅದರಿಂದ ನಮ್ಗೆ ಉಪಯೋಗ ಆಗ್ತಾ ಇದೆ. ಕೃಷಿಯ ಒಳಸೂರಿಗೆ ಪೂರಕವಾಗಿ ಈ ಸಹಕಾರ ಸಂಘಗಳು ಸ್ಪಂದಿಸುವುದರ ಜೊತೆ ಜೊತೆಗೆ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಕ್ರಿಯವಾದಂತಹ ಸಹಕಾರ ಸಂಘಗಳಿವೆ. ನಿಮ್ಮ ಸಂಘ ಹೇಗೆ ಕೆಲಸ ಮಾಡ್ತಾ ಇದೆ? ನಮ್ಮ ಸಂಘನು ಎಲ್ಲದರಲ್ಲೂ ಯೋಗ್ಯ ದರದಲ್ಲಿ ಅಡಿಕೆ ಇದು ಖರೀದಿ ಮಾಡ್ತದೆ. ಯೋಗ್ಯ ದರದಲ್ಲಿ ಕನಿಷ್ಠ ಸಾಲ ಸೌಲಭ್ಯ ಅಂತದೆಲ್ಲ ಕೊಟ್ಟು ಆರ್ಥಿಕವಾಗಿ ಮುಂದೆ ಬರುವಂಗ್ ಮಾಡ್ತದೆ. ರೈತರು ಏನೋ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಸಮಸ್ಯೆ ಕಡಿಮೆ ಆಗಿದೆ. ಈಗ ನಮ್ಮ ಏರಿಯಾದಲ್ಲಂತೂ ಅಂತ ಯಾವ ಸಮಸ್ಯೆನೂ ಇಲ್ಲ. ಒಂದು ವರ್ಷ ಬೆಳೆ ನಷ್ಟ ಆದ್ರೂ ಕೂಡ ಆರ್ಥಿಕವಾಗಿ ಅವರನ್ನ ಎತ್ತು ಕೆಲಸ ಮಾಡ್ತಾ ಇದೆ ಸಂಘ. ಬಹಳ ಸಂತೋಷ ರಾಜೇಶ್ವರಿ ರಾಜಶೇಖರ ಧೂಳಿ ಅವರೇ, ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ, ಜೊತೆಗೆ ಸಹಕಾರ ಸಂಘದಲ್ಲಿಯೂ ಕೂಡ ಆಡಳಿತ ನಿರ್ದೇಶಕರಾಗಿ ನೀವು ಕೆಲಸವನ್ನ ಮಾಡ್ತಾ ಇದ್ರಿ. ನಿಮ್ಮ ಕೃಷಿ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮಹಿಳಾವಾಣಿ ಪಾಕ್ಷಿಕ ಕೌಟುಂಬಿಕ ಚರ್ಚೆ, ಕೃಷಿ ಹಾಗೂ ಸಹಕಾರ ಸಂಘಟನೆಯ ಅನುಭವ ಈ ಕುರಿತು ಆನಗೋಡು ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ರಾಜೇಶ್ವರಿ ರಾಜಶೇಖರ್ ಧೋಳಿ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सब ही डाले सब नहीं, आज भी लाखों जागरूक किसान परंपरागत विधि से फसल उगा रहे, खर्चा कम और उपज की कीमत भी बेहतर पा रहे हैं. सच है रे बेटे, एक्सपीरियंस से बता रहा है, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಈಗ ಕೇಳಿ ಕೃಷಿ ಮಾಹಿತಿ. 100 ಲೀಟರ್ ನೀರಿಗೆ 4 ಗ್ರಾಂ ಅಷ್ಟು ಅಮೋನಿಯಂ ಮಾಲಿಬ್ಡಿನೈಟ್ ಅನ್ನು ಬೆರೆಸಿಬಿಟ್ಟು. ಮಾವು ಮತ್ತು ಗೋಡಂಬಿ ಬೆಳೆಗಳು ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆಗಳು. ಇತ್ತೀಚಿನ ದಿನಗಳಲ್ಲಿ ಹಲಸು ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಗಳಿಸ್ತಾ ಇದೆ. ತೋಟಗಾರಿಕೆಯಲ್ಲಿ ಉತ್ತಮ ಯಶಸ್ಸನ್ನು ಗಳಿಸಬೇಕಾದಲ್ಲಿ ಗುಣಮಟ್ಟದ ಕಸಿ ಸಸಿಗಳ ಬಳಕೆ ಅತ್ಯವಶ್ಯಕ. ಮಾವು, ಗೋಡಂಬಿ ಅಥವಾ ಹಲಸು ಗಿಡಗಳನ್ನು ಬೀಜದಿಂದ ಮತ್ತು ನಿರ್ಲಿಂಗ ವಿಧಾನದಿಂದ ಅಭಿವೃದ್ಧಿಯನ್ನು ಪಡಿಸಲಾಗುತ್ತೆ. ಈ ಬೆಳೆಗಳು ಪರಕೀಯ ಪರಾಗಸ್ಪರ್ಶದಿಂದ ಕಾಯಿಯನ್ನ ಕಟ್ಟಲ್ಪಡುತ್ತವೆ. ಬೀಜದಿಂದ ಅಭಿವೃದ್ಧಿಪಡಿಸಿದ ಗಿಡಗಳಲ್ಲಿನ ಇಳುವರಿ ತಾಯಿ ಮರಕ್ಕೆ ಸಮನಾಗಿ ಇರುವುದಿಲ್ಲ, ಹಾಗೂ ಗಿಡದಿಂದ ಗಿಡಕ್ಕೆ ಅವುಗಳ ಬೆಳವಣಿಗೆ, ಚಿಗುರುವ ಕಾಲ, ಹೂ ಮತ್ತು ಕಾಯಿ ಕಟ್ಟುವ ಸಮಯ, ಕೊಯ್ಲಿನ ಅವಧಿ, ಹಣ್ಣಿನ ಗುಣಮಟ್ಟ, ಬೀಜದ ಗಾತ್ರ, ಬರುವಂತಹ ಇಳುವರಿ, ಇವುಗಳಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನು ಕಾಣ್ತೇವೆ. ಒಂದು ಉತ್ತಮ ತಳಿಯನ್ನ ನಿರ್ಲಿಂಗ ವಿಧಾನದಲ್ಲಿ ವಂಶಾಭಿವೃದ್ಧಿಯನ್ನ ಗೊಳಿಸಿದಾಗ ಮಾತ್ರ ಆ ತಳಿಯ ಗುಣಧರ್ಮಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಯಾವುದೇ ಕಸಿಯಲ್ಲಿ ಎರಡು ವಿಧಾನಗಳಿರುತ್ತೆ. ಒಂದು ಬೇರು ಸಸಿ ಮತ್ತು ಕಸಿ ಕೊಂಬೆ. ಕಸಿ ಗಿಡದ ಕೆಳಭಾಗದಲ್ಲಿ ಬೇರು ಸಸಿ ಇರುತ್ತೆ, ಕಸಿ ಕೊಂಬೆಗೆ ಕಸುವನ್ನು ಒದಗಿಸುತ್ತೆ. ಜೊತೆಗೆ ಗಿಡದ ಎತ್ತರ, ಆಕಾರ, ರೋಗ ಮತ್ತು ಕೀಟಗಳನ್ನ ನಿರೋಧಿಸುವಂತಹ ಹಾಗೂ ಬರ ಮತ್ತು ಸವಳು ನಿರೋಧಕ ಶಕ್ತಿ, ಜೊತೆಗೆ ಕಸಿಯ ಆಯಸ್ಸು ಇತ್ಯಾದಿ ಎಲ್ಲವೂ ಕೂಡ ಬೇರು ಸಸಿಯಿಂದ ಆಗತಕ್ಕಂತಹ ಅನುಕೂಲಗಳು. ಮಾವು, ಗೋಡಂಬಿ ಮತ್ತು ಹಲಸು ಬೆಳೆಗಳಲ್ಲಿ ಹಲವಾರು ಕಸಿ ವಿಧಾನ ಇದ್ರೂ ಕೂಡ ಮುಖ್ಯವಾಗಿ ಮೃದು ಕಾಂಡ ಕಸಿ ಮತ್ತು ಓಟೆ ಕಸಿ ವಿಧಾನಗಳಿಂದ ಮಾತ್ರ ಹೆಚ್ಚು ಉತ್ತಮ ಗುಣಮಟ್ಟದ ಗಿಡಗಳನ್ನ ಅಲ್ಪ ಸಮಯದಲ್ಲಿ ತಯಾರಿಸಲಿಕ್ಕೆ ಸಾಧ್ಯ. ಅಲ್ಲದೆ ತೋಟ ಮಾಡುವ ಜಾಗದಲ್ಲಿ ಈ ವಿಧಾನಗಳಿಂದ ಸ್ಥಾನಿಕ ಕಸಿ ಮಾಡುವುದು ಅತ್ಯಂತ ಯಶಸ್ವಿ ವಿಧಾನ. ಈ ಮಾವು, ಗೋಡಂಬಿ ಮತ್ತು ಹಲಸು ಬೆಳೆಗಳಲ್ಲಿ ಕಸಿ ವಿಧಾನವನ್ನ ಮಾಡಬೇಕಾಗಿದ್ರೆ ಬೇರು ಸಸಿಗಳ ಆಯ್ಕೆ ಹೇಗಿರಬೇಕು ಅಂದ್ರೆ, ಬೇರು ಸಸಿಯು ಸ್ಥಳೀಯದ್ದಾಗಿರಬೇಕು, ಗಿಡ್ಡ ಸ್ವಭಾವದಿಂದ ಸದೃಢವಾಗಿ ಬೆಳೆದಿರಬೇಕು. ಉದಾಹರಣೆಗೆ ಮಾವಿನ ತಳಿಗಳಲ್ಲಿ ವೈಲೈ, ಕೊಲಂಬನ್, ಕಾಲಾಪಾಡಿ ಮತ್ತು ನಾರು ಇರುವಂತಹ ತಳಿಗಳು. ಬೇರು ಸಸಿಗಳು ನೇರವಾಗಿರಬೇಕು, ಕೀಟ ಮತ್ತು ರೋಗಗಳಿಂದ ಮುಕ್ತವಾಗಿರಬೇಕು, ಕಸಿ ಕಾಂಡದೊಡನೆ ಸುಲಭವಾಗಿ ಪರಸ್ಪರ ಹೊಂದಿಕೊಳ್ಳುವಂತಿರಬೇಕು. ಮಾವಿನ ಗಿಡವನ್ನ ಕತ್ತರಿಸಿದಾಗ ಜಿನುಗು ರಸ ಬರುವಂತೆ ಇರಬೇಕು. ಇನ್ನು ಈ ಕಸಿ ಸಸಿಗಳನ್ನ ಹೇಗೆ ತಯಾರಿಸೋದು? ಮಾವಿನ ಓಟೆ, ಗೋಡಂಬಿ ಮತ್ತು ಹಲಸಿನಲ್ಲಿ ಬೀಜಗಳನ್ನ ರೋಗ ಮುಕ್ತವಾದ ಅಧಿಕ ಇಳುವರಿ ನೀಡುವ ಗಿಡಗಳಿಂದ ಸಂಗ್ರಹಿಸಬೇಕು, ಅದು ಮೇ ಮತ್ತು ಜೂನ್ ತಿಂಗಳಲ್ಲಿ. ಮಾವು, ಹಲಸು ಮತ್ತು ಗೋಡಂಬಿ ಬೀಜಗಳು ಬೇಗನೆ ಮೊಳಕೆ ಸಾಮರ್ಥ್ಯವನ್ನ ಕಳೆದುಕೊಳ್ಳೋದ್ರಿಂದ ಹಣ್ಣುಗಳಿಂದ ಬಿಡಿಸಿದ ಕೂಡಲೇ ಅದನ್ನ ಬಿತ್ತಬೇಕು. ಹೆಚ್ಚು ತೂಕ ಇರುವ ಬೀಜಗಳನ್ನೇ ಆಯ್ಕೆ ಮಾಡಬೇಕು. ಬೀಜ ಬಿತ್ತುವ ಮೊದಲು ಓಟೆ ಬೀಜಗಳನ್ನು ನೀರಿನಲ್ಲಿ ಅದ್ದಬೇಕು, ತೇಲುವ ಬೀಜಗಳನ್ನ ಬಿಟ್ಟು ಬಿಡಬೇಕು. ನಂತರ 500 ppm ಜಿಬರ್ಲಿಕ್ ಆಮ್ಲದಲ್ಲಿ ಉಪಚರಿಸಿ, 500 ppm ಅಂದರೆ ಅರ್ಧ ಗ್ರಾಂ ಜಿಬರ್ಲಿಕ್ ಆಮ್ಲದಲ್ಲಿ 1 liter ನೀರನ್ನ ಬೆರೆಸಿ ಉಪಚರಿಸಿ ಬಿತ್ತಿದಾಗ ಬಹುಬೇಗ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಳಕೆ ಪ್ರಮಾಣ ಕಂಡುಬರುತ್ತೆ. ಬಿತ್ತುವ ಮೊದಲು ಬೀಜಗಳನ್ನ .1 ಬ್ಯಾವಿಸ್ಟಿನ್ ನೊಂದಿಗೆ ಉಪಚರಿಸಬೇಕು. ಬೀಜಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಮರಳು ಹಾಕಿ ಎತ್ತರಿಸಿದ ಓಟ್ಲು ಪಾತಿಗಳಲ್ಲಿ ಬಿತ್ತನೆ ಮಾಡುವುದು ಸೂಕ್ತ. 2-3 ತಿಂಗಳ ನಂತರ ರಂಧ್ರಗಳಿರುವ ಪಾಲಿ ಚೀಲಗಳಲ್ಲಿ ನಾಟಿಯನ್ನ ಮಾಡಬೇಕು. ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನ ಒದಗಿಸ್ತಾ ಇರಬೇಕು. 3-4 ವಾರಗಳಲ್ಲಿ ಮಾವು, ಗೋಡಂಬಿ ಅಥವಾ ಹಲಸು ಬೀಜಗಳು ಮೊಳಕೆಯೊಡೆಯುತ್ತವೆ. ಸಸಿಗಳು ಪೆನ್ಸಿಲ್ ಗಾತ್ರವಾದಾಗ ಕಸಿ ಮಾಡಲು ಸಿದ್ಧವಾಗುತ್ತೆ. ಈಗ ಕಸಿ ಮಾಡಲು ಬೇಕಾಗುವ ಕಸಿ ಕೊಂಬೆಗಳ ಆಯ್ಕೆ ಮತ್ತು ಅದನ್ನ ಹೇಗೆ ತಯಾರಿಸಬೇಕು ಅಂದ್ರೆ, ಕಸಿ ಕೊಂಬೆಗಳು ಬಲಿತಿದ್ದು ಆರೋಗ್ಯವಾಗಿರಬೇಕು ಮತ್ತು ಪ್ರಸಕ್ತ ವರ್ಷದ ಬೆಳವಣಿಗೆಯಾಗಿರಬೇಕು. ಕೊಂಬೆಗಳು ಕನಿಷ್ಠ 10-15 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ದಪ್ಪ ಇರಬೇಕು. ಉದಾಹರಣೆಗೆ ಪೆನ್ಸಿಲ್ ಗಾತ್ರ ಇರಬೇಕು. ಅಪೇಕ್ಷಿತ ಮತ್ತು ಉತ್ಕೃಷ್ಟ ಜಾತಿಯ ತಳಿಗಳಿಂದ ಕಸಿ ಕೊಂಬೆಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಕಸಿ ಕೊಂಬೆಗಳನ್ನು ತಾಯಿ ಗಿಡದಲ್ಲಿ ಆಯ್ಕೆ ಮಾಡಿ ಕತ್ತರಿಸಿದ 10 ದಿನಗಳ ಪೂರ್ವದಲ್ಲಿ ಅಂದರೆ ಕೆಳಗಿನ ಎಲೆಗಳನ್ನ ಸ್ವಲ್ಪ ದೇಟು ಬಿಟ್ಟು ತೆಗೆದು ಹಾಕಿರಬೇಕು. ಇದರಿಂದಾಗಿ ಕೊಂಬೆಯ ಮೇಲಿರುವ ಕಣ್ಣುಗಳು ಉಬ್ಬುವುದಕ್ಕೆ ಪ್ರಾರಂಭಿಸಿ ಕಸಿ ಕಟ್ಟಿದ ನಂತರ ಬೇಗನೆ ಚಿಗುರುತ್ತೆ. ದೂರ ಪ್ರದೇಶಕ್ಕೆ ಕಸಿ ಕೊಂಬೆಗಳನ್ನ ಸಾಕಾಣಿಕೆ ಮಾಡುವಾಗ ಅವುಗಳ ಚಿಕ್ಕ ಪೆಂಡೆಗಳನ್ನ ಮಾಡಿ ಅಥವಾ ಹಸಿ ಗೋಣಿ ಚೀಲದಲ್ಲಿ ಸುತ್ತಿ ಸಾಗಿಸಬೇಕು. ಕಸಿ ಮಾಡುವ ಪೂರ್ವದಲ್ಲಿ ಕಸಿ ಕೊಂಬೆಯ ಸ್ವಲ್ಪ ತಳಭಾಗವನ್ನ ಕತ್ತರಿಸಿ ತೆಗೆಯಬೇಕು. ಇದಕ್ಕಾಗಿ ಕಸಿ ಕೊಂಬೆಗಳ ಆಯ್ಕೆಯಲ್ಲಿ ಸೂಕ್ತವಾದಂತಹ ತಳಿಗಳು ಮಾವಿನಲ್ಲಿ ಆಪೂಸ್, ಪೈರಿ, ಈಶಾಡ್, ರತ್ನ, ಸಿಂಧು, ಅಪ್ಪೆಮಿಡಿ. ಇನ್ನು ಗೋಡಂಬಿಯಲ್ಲಿ ಉಳ್ಳಾಲ 1, ಉಳ್ಳಾಲ 2, ಉಳ್ಳಾಲ 3, ಉಳ್ಳಾಲ 4, UN50, ವೆಂಗುರುಲ 4, ವೆಂಗುರುಲ 7, ವೆಂಗುರುಲ 8. ಇನ್ನು ಹಲಸು ಬೆಳೆಯಲ್ಲಿ ರುದ್ರಾಕ್ಷಿ, ಗಮ್ಲೆಸ್, ಸಿಂಗಪುರ, ರಾಜ, ಸುವರ್ಣ, ಭೈರಚಂದ್ರ, DKB 13, DKM 23, UKY 5, 11, 14, 31 ಹಾಗೂ ಸ್ಥಳೀಯ ಉತ್ತಮ ತಳಿಗಳು. ಇನ್ನು ಕಸಿ ಮಾಡೋದಿಕ್ಕೆ ಚಳಿಗಾಲ ಮತ್ತು ಅತಿ ಹೆಚ್ಚು ಮಳೆ ಬೀಳುವ ತಿಂಗಳುಗಳನ್ನ ಹೊರತುಪಡಿಸಿ ವರ್ಷದ ಉಳಿದ ತಿಂಗಳುಗಳು ಸೂಕ್ತ. ಅಂದರೆ ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳುಗಳಲ್ಲಿ ಮೃದುಕಾಂಡ ಮತ್ತು ಓಟೆ ಕಸಿ ಕಟ್ಟಲು ಜೂನ್ನಿಂದ ಜುಲೈ ತಿಂಗಳು ಹೆಚ್ಚು ಸೂಕ್ತ. ಮೃದುಕಾಂಡ ಕಸಿಯನ್ನ ಮಾಡುವಂತಹ ವಿಧಾನದಲ್ಲಿ ಸುಮಾರು 2-4 ತಿಂಗಳಿನ ಮಾವು, ಹಲಸು ಮತ್ತು 1.5-2 ತಿಂಗಳು ಹಳೆಯ ಗೋಡಂಬಿಯ ಬೇರು ಸಸಿ ಮತ್ತು ಪೆನ್ಸಿಲ್ ಗಾತ್ರವಿರುವ ಸಸಿ ಕೊಂಬೆಯನ್ನ ಆರಿಸಿಕೊಳ್ಬೇಕು. ಬೇರು ಸಸಿ ಸುಮಾರು 30-45 ಸೆಂಟಿಮೀಟರ್ ಎತ್ತರ ಮತ್ತು ಕಸಿ ಕೊಂಬೆ 10-15 ಸೆಂಟಿಮೀಟರ್ ಉದ್ದ ಇರಬೇಕು. ಸುಮಾರು 15-20 ಸೆಂಟಿಮೀಟರ್ ಎತ್ತರದಲ್ಲಿ ಬೇರು ಸಸಿಯ ಮೇಲ್ಭಾಗವನ್ನ ಕತ್ತರಿಸಿ ತೆಗೆದು ಸುಮಾರು 1-1.5 ಇಂಚು ಆಳಕ್ಕೆ ಹರಿತವಾದ ಚಾಕುವಿನ ಸಹಾಯದಿಂದ ಸೀಳ್ಬೇಕು. ಕಸಿ ಕಾಂಡದ 2 ಮಗ್ಗಲಿಗೂ 1.5 ಇಂಚು ಉದ್ದದ ಇಳಿಜಾರು ಕಚ್ಚು ಕೆಳಮುಖವಾಗಿ ಇಳಿಯುವಂತೆ ಕೊಟ್ಟು ಅದರ ಬುಡದಲ್ಲಿ ಅಡ್ಡ ಕಚ್ಚು ಕೊಟ್ಟು ಬೆಣೆ ಆಕಾರದಲ್ಲಿ ಸಿದ್ಧಪಡಿಸಬೇಕು. ಅದರ ಅಂಗಾಂಶ ಪೊರೆ ಕಾಣುವಂತಿರಬೇಕು. ಕಸಿ ಕಾಂಡದ ಕೊಳೆಯುವಿಕೆಯನ್ನ ತಡೆಯಲು ಕಸಿ ಕಾಂಡವನ್ನ 1% ಅದ್ದಬೇಕು. ಬೇರು ಸಸಿಯ ಸೀಳಿನಲ್ಲಿ ಕಸಿ ಕಾಂಡವನ್ನ ಕೂರಿಸಿ ಪ್ಲಾಸ್ಟಿಕ್ ಟೇಪ್ ಅಥವಾ ಬಾಳೆ ನಾರಿನ ಸಹಾಯದಿಂದ ಬಿಗಿಯಾಗಿ ಕಟ್ಟಬೇಕು. ಪ್ಲಾಸ್ಟಿಕ್ ಟೇಪ್ ಅಥವಾ ಬಾಳೆ ನಾರಿನ ಮೇಲೆ ಮೇಣದ ಮಿಶ್ರಣವನ್ನ ತೆಳುವಾಗಿ ಲೇಪಿಸಬೇಕು. ಇದರಿಂದ ಕಸಿ ಭಾಗ ಬೇಗ ಸಂಯೋಜನೆಗೊಳ್ಳುತ್ತೆ. ಕಸಿ ಕೊಂಬೆ ಬೇರು ಸಸಿ ಗಾತ್ರಕ್ಕಿಂತ ದಪ್ಪವಾಗಿದ್ದಲ್ಲಿ ಅದನ್ನ ಸೀಳಿದ ಬೇರು ಸಸಿಯ 1 ಬದಿಗೆ ಸೇರಿಸಿ ಟೇಪ್ ಅನ್ನ ಸುತ್ತಬೇಕು. ಕಸಿ ಮಾಡಿದ ಭಾಗವನ್ನ ಪಾಲಿಥಿನ್ ಟೊಪ್ಪಿಗೆಯಿಂದ ಮುಚ್ಚಿ ಮಿಸ್ಟ್ ಕೋಣೆಯಲ್ಲಿ ಅಥವಾ ಪೇಪರ್ ಟೊಪ್ಪಿಗೆಯಿಂದ ಮುಚ್ಚಿ ಹಸಿರು ಮನೆ ನೆರಳಿನ ಪ್ರದೇಶದಲ್ಲಿ ಇಡಬೇಕು. ಇನ್ನು ಓಟಿ ಕಸಿ ವಿಧಾನದಲ್ಲಿ ಆಗತಾನೆ ಮೊಳಕೆಯೊಡೆದ ಸಸಿಯನ್ನ ಬೇರು ಸಸ್ಯವಾಗಿ ಬಳಸಲಾಗುತ್ತೆ. ಈ ವಿಧಾನ ಬಲು ಸುಲಭ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಕಸಿ ಗಿಡಗಳನ್ನ ತಯಾರಿಸಬಹುದು. ಇನ್ನು ಈ ಮಾವು, ಹಲಸು ಮತ್ತು ಗೋಡಂಬಿಯಲ್ಲಿ ಕಸಿ ಕಟ್ಟಿದ ಗಿಡಗಳನ್ನ ಚೆನ್ನಾಗಿ ಆರೈಕೆ ಮಾಡಬೇಕಾಗತ್ತೆ. ಕಸಿ ಕೊಂಬೆ ಪೂರ್ಣ ಬೆಸೆದುಕೊಂಡ ನಂತರ ಕಸಿ ಜಾಗದ ಮೇಲೆ ಸುತ್ತಿ ಕಟ್ಟಿರುವ ಕಟ್ಟನ್ನ ಬಿಚ್ಚಬೇಕು. ಕಸಿ ಜಾಗದ ಕೆಳಗೆ ಬೇರು ಸಸಿಯಲ್ಲಿ ಕಾಣಬರುವ ಚಿಗುರುಗಳನ್ನ ಆಗಾಗ ಚೂಡ್ತಾ ಇರಬೇಕು. ಗಿಡಗಳ ವೃದ್ಧಿಗೆ ಆಗಾಗ್ಗೆ ನೀರು ಮತ್ತು ಸಾವಯವ ಮತ್ತು ರಾಸಾಯನಿಕ ಗೊಬ್ಬರ ಮಣ್ಣುಗಳ ಮಿಶ್ರಣವನ್ನ ಕೊಡ್ತಾ ಇರಬೇಕು. ಕಸಿ ಸಂಯೋಜನೆಯಾದ ನಂತರ ಕಸಿ ಗಿಡಗಳನ್ನ ಮೊದಲು ಪಾಲಿಹೌಸ್ಗಳಲ್ಲಿ, ನಂತರ ನೆರಳು ಮನೆ ಪ್ರದೇಶದಲ್ಲಿರಬೇಕು. ಕೀಟಗಳ ಬಾಧೆ ಕಂಡು ಬಂದಲ್ಲಿ ಪ್ರತಿ 10 ಲೀಟರ್ ನೀರಿಗೆ 3 ಮಿಲಿ ಇಮಿಡಾಕ್ಲೋಪ್ರಿಡ್ ಅಥವಾ ಬೇವಿನ ಬೀಜದ ಕಷಾಯ ಬೆರೆಸಿ ಸಿಂಪಡಿಸಬೇಕು. ರೋಗ ಬಾಧೆ ಕಂಡು ಬಂದಲ್ಲಿ ಪ್ರತಿ 10 ಲೀಟರ್ ನೀರಿಗೆ 3 ಗ್ರಾಂ ಬಾವಿಷ್ಟಿನ್ ಬೆರೆಸಿ ಸಿಂಪಡಿಸಬೇಕು. ಕಸಿ ಕಟ್ಟಿದ ಗಿಡಗಳನ್ನ 1 ವರ್ಷದವರೆಗೆ ನರ್ಸರಿಯಲ್ಲಿ ಜೋಪಾನ ಮಾಡಿ ನಂತರ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಲು ಉಪಯೋಗಿಸಬೇಕು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ.

ಮೂಡಿಸು ಪೂಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ಮುನ್ನ ಕಾಣದ ಊರ ಲೆನ್ನ ಮನೆ ಇರುತ್ತಿಹುದು ಮುನ್ನ ಕಾಣದ ಊರ ಲೆನ್ನ ಮನೆ ಇರುತ್ತಿಹುದು ಹೊನ್ನಾಗು ಮನೆಗೆಂದು ಹಾರಸಿ ಕಳುಹು ಹೊನ್ನಾಗು ಮನೆಗೆಂದು ಹಾರಸಿ ಕಳುಹು ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟಿ ಹೇ ತಾಯೆ ಪೂಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ಪೂಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ಮೂದಿನ ರಾಗಿಣಿಯಂದು ಮೂದಾಡಿ ಬೆಳಸಿದಿರಿ ಮೂದಿನ ರಾಗಿಣಿಯಂದು ಮೂದಾಡಿ ಬೆಳಸಿದಿರಿ ಮೋಹಮಂದಾರವನು ಅರಳಿಸಿದಿರಿ ಮೋಹಮಂದಾರವನು ಅರಳಿಸಿದಿರಿ ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟಿಯೇ ತಾಯೆ ಪುಟ್ಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ಮುನ್ನ ಕಾಣದ ಊರ ಲೆನ್ನ ಮನೆ ಇರುತ್ತಿಹುದು ಮುನ್ನ ಕಾಣದ ಊರ ಲೆನ್ನ ಮನೆ ಇರುತ್ತಿಹುದು ಹೊನ್ನಾಗು ಮನೆಗೆಂದು ಹರಸಿ ಕಳುಹು ಹೊನ್ನಾಗು ಮನೆಗೆಂದು ಹರಸಿ ಕಳುಹು ಹುಟ್ಟಿ ಬೆಳದಿಯ ಮನೆಯ ಬಿಟ್ಟು ಹೊರಟಿಗೆ ತಾಯೆ ಪೂಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ಮೂಡಿಗೆ ಮೂಡಿಸು ಹೋಗಿ ಬರುವೆನು ತಾಯೆ ಅಣ್ಣ ಅತ್ತಿಗೆ ಇವರೇ ಈ ಮನೆಯ ತಂಗಿಯನು ಮರೆಯಬೇಡಿ ಈ ಮನೆಯ ತಂಗಿಯನು ಮರೆಯಬೇಡಿ ಹೋಗಿ ಬರುವೆನು ತಾಯೆ ಅಣ್ಣ ಅತ್ತಿಗೆ ಇವರೇ ಈ ಮನೆಯ ತಂಗಿಯನು ಮರೆಯಬೇಡಿ ಮರೆಯಬೇಡಿ ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟಿಗೆ ತಾಯೆ ಪೂಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ಪೂಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಗ್ರಹದ ಬಾಗಿ ಬೀಚುವದನೆ ಬಾಲ ಗ್ರಹಿಣಿಯರಿಗೆ ವಿಹಿತವಾದ ನಡತೆಯನ್ನು ಕಲಿಸಿಕೊಳ್ಳಿರಿ ನೋಡಿರಮ್ಮ ಪ್ರೀತಿಯಿಂದ ನಮ್ಮ